ರಾಜ್ಯಗಳ ಪರಿಣಾಮಕಾರಿ ಆಡಳಿತ ನಿರ್ವಹಣೆ, ಕೇಂದ್ರದ ಜೊತೆ ರಾಜ್ಯ ಒಪ್ಪಂದಕ್ಕೆ ಅಂಕಿತ ಮತ್ತು ವಿಶ್ವ ಜನಸಂಖ್ಯಾ ದಿನ ಇಂದು. ಏಷ್ಯಾ ಖಂಡದಲ್ಲಿ ಜೀವಿತಾವಧಿ ಹೆಚ್ಚಳ, ವಿಶ್ವಸಂಸ್ಥೆ ವರದಿ. ಇಲ್ಲಿಗೆ ಪ್ರದೇಶ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತಮ್ಮ ರೇಷ್ಮೆ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ವೆಂಕಟಿ ಗಣಪು ಹರಿಕಾಂತ್ ಇದ್ದಾರೆ, ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ. ಹೇಗೆ ತಂದೆ ಅಂದ್ರೆ, ಇವತ್ತು 35 ವರ್ಷ ಆಯ್ತು ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಸ್ವಲ್ಪ ಅಂದ್ರೆ ರೇಟ್ ವೇರಿಯೇಷನ್ ಆದ, ಇಳುವರಿಗೆ ತೊಂದರೆ ಆಗ್ಲಿಲ್ಲ. ಅಲ್ಲಿಂದ ಮತ್ತೆ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಈಗಾಗಲೇ ಅಂದ್ರೆ 130 ಮೊಟ್ಟೆ ಇದೆ ಮಾಡ್ಬೇಕಿತ್ತು. ಈಗ ಆಗಿಲ್ಲ, ಈಗ ರಂಬೆ ಪದ್ಧತಿ. ಆವಾಗಲೇ ನಾವು ಏನ್ ಮಾಡ್ಬೇಕಿತ್ತು, ನಾವೇ ಮೊಟ್ಟೆ ಎಲ್ಲ ತಂದ್ಕೊಂಡು ಚಾಕಿ ಮಾಡಿ ಮರಿ ಮಾಡಿ, ಚಾಕಿ ಅಂದ್ರೆ ಎರಡು ಹಂತದಲ್ಲಿ ಇರ್ತದೆ. ಸಣ್ಣ ಮರಿ ಮೊಟ್ಟೆ ತಂದೆ ನಾವಾಗಲೇ ಬ್ಲಾಕ್ ಬಾಕ್ಸ್ ಮಾಡಿ ಇಟ್ಕೊಂಡು ಅದು ಒಂದು ಚಾಕಿ ಇದ್ದಲ್ಲಿ ಕಟ್ ಮಾಡಬೇಕು. ತದನಂತರದಲ್ಲಿ ಇಡಿಯಲ್ಲೇ ಕೊಡ್ತಾ ಕೊಡ್ತಾ ಮಾಡೋದು. ಈಗ ಆಗಲ್ಲ, ಈಗ ಅಂದ್ರೆ ನೇರವಾಗಿ ಚಾಕಿ, ಅದರಿಂದ ನಾವು ಎರಡನೇ ಹಂತದ ಪಾಸಾದ ಮರಿಗಳನ್ನ ತಂದು ಇಲ್ಲಿ ಬೆಳೆ ಮಾಡುದು. ಅಂದ್ರೆ ಈಗ ಚಾಕಿ ಅಂತದ 8 ದಿನದ ಅವಧಿ ಇದಂದ್ರೆ, ಚಾಕಿ ನಂತರದಲ್ಲಿ ಆದ್ರೆ ಅಷ್ಟೇ ಸೊಪ್ಪು ತರೋದು ಆಗ್ಬೋದು. ಅಂದ್ರೆ ಕಟ್ ಮಾಡ್ಬೇಕಂತ ಹೇಳಿಲ್ಲ, ಇಡೀ ಸೊಪ್ಪನ್ನೇ ಕೊಡ್ಬೋದು. ಅದ ನಂತರದಲ್ಲಿ ನಾರ್ಮಲ್ ವಾತಾವರಣಕ್ಕೆ ಹೊಂದ್ಕೊಂಡು ಬಿಡ್ತದೆ. ಹಾಗಾದ್ರೆ ಹಾಗಲ್ಲ, ನಾವು ಅದಕ್ಕೆ ಅಷ್ಟೇ ವಾತಾವರಣ ಇರಬೇಕು, ಆತರ ಬೆಳೆ ಮಾಡ್ತೇವೆ ಅದೇ ತರ ಹಿಂಗೆ ನ್ಯಾಚುರಲ್ ಆಗಿ ಮಾಡ್ಬೋದು. ಅವಾಗ ಚಾಕಿ ಸಾಕಾಣಿಕೆ ಮಾಡ್ಲಿಕ್ಕೆ ಚಾಕಿ ತೋಟ ಮಾಡಿ ಬಿಟ್ರೆ ಈಗ ನಾವು ಒಂದೇ ತರ ಮಾಡ್ಬೋದು. ಚಾಕಿ ಅಂದ್ರೆ ಅಲ್ಲಿಂದ ಬೆಳೆದಂತೆ ತರ್ತೇವೆ, ಪ್ರತ್ಯೇಕ ಗೊಬ್ಬರ ಕೊಡಬೇಕು ಅದಕ್ಕೆ ವ್ಯವಸ್ಥೆ. ಎಲೆ ಅದ್ರಲ್ಲಿ ಚಾಕಿ ಆದ್ರೆ ಅಷ್ಟು ವ್ಯವಸ್ಥೆ ಮಾಡ್ಬೇಕು. ಎಲೆ ಅದೇ ಗುಣಮಟ್ಟದಲ್ಲಿ ಇರಬೇಕು, ರಸಭರಿತ ಎಲೆ ಆಗ್ಬೇಕಾಗ್ತದೆ. ಇದಕ್ಕಾದ್ರೆ ಹಾಗಲ್ಲ, ಅಂದ್ರೆ ಒಂದೇ ತರ ಗುಣಮಟ್ಟದ ಎಲೆ ಇದ್ರೆ ಎಲ್ಲದಕ್ಕೂ ಒಂದೇ ತರ. ಅಷ್ಟೇ ತೋಟ ನಿರ್ವಹಣೆನೂ ಅಷ್ಟೇ ಕಷ್ಟ ಆಗ್ತಿತ್ತು. ಅಡಿಕೆ ಸ್ಟಾರ್ಟ್ ಮಾಡಿದ್ದೆ ಅವಾಗ ಪೂರ್ತಿ ನಾವು ಮಾಡಲಿ ಒಂದು 10 ವರ್ಷ ಆಯ್ತು. ಪ್ರತ್ಯೇಕ ಮನೆ ಪ್ರತ್ಯೇಕ ಹುಳು ಸಾಕಾಣಿಕೆ ಮನೆ ಬೇರೆ ಬೇರೆ, ಅದಕ್ಕೆ ಅಂದ್ರೆ ಪ್ರತ್ಯೇಕ ಮನೆಯೇ ಬಿಲ್ಡಿಂಗ್ ಬೇಕಾಗುತ್ತೆ. ಅಂದ್ರೆ 30-20 ಒಂದು ಮನೆಯೇ ಬೇಕಾಗ್ತದೆ ಅದಕ್ಕೆ, ಒಂದು 100 ಮೊಟ್ಟೆ ಮೀಸಲಿಕ್ಕೆ. ಅದಕ್ಕೂ ಜಾಸ್ತಿ ಆದ್ರೆ ಇನ್ನೂ ದೊಡ್ಡ ಮನೆಗಳು ಮಾಡ್ಕೊಳ್ಬೇಕಾಗ್ತದೆ. ಒಂದು 100 ಮೊಟ್ಟೆ ಮೀಸಲಿಕ್ಕೆ 20-30 ಒಂದು ಮನೆ ಬೇಕಾಗ್ತದೆ. 700 ಸ್ಕ್ವೇರ್ ಫೀಟ್ ಇರಲೇಬೇಕು ಒಂದು ಮನೆ, ಒಂದು 100 ಮೊಟ್ಟೆ ಸಾಕ್ಲಿಕ್ಕೆ. ಒಂದು 100 ಇನ್ನೂ ನಿಮಗೆ ಮನೆ ಕಟ್ಟಲಿಕ್ಕೆ ಸೌಲಭ್ಯ ಸಿಗ್ತಾ? ಹೌದು, ಮನೆ ಕಟ್ಟಲಿಕ್ಕೆ ಸಿಗ್ತದೆ. 25,000 ರೂಪಾಯಿ ಕೊಡ್ತಾರೆ. ಅಂದ್ರೆ ತಾತ್ಕಾಲಿಕ ಮನೆ ಆದ್ರೆ 2 ಲಕ್ಷವರೆಗೂ ಸಹಾಯಧನ ಇದೆ. ಅಂದ್ರೆ ಸ್ಲ್ಯಾಪ್ ಆಗ್ಲಿಕ್ಕೆ ಇದಕ್ಕಾದ್ರೆ 1 ಲಕ್ಷ ಸಿಗ್ತದೆ. ಅದಕ್ಕಂದ್ರೆ ಹಂಚಿನ ಮನೆ ಆದ್ರೆ ಸಹಾಯಧನ. ನೀವು ಹೆಂಗ ಮಾಡಿರಿ, ಟೆಂಪರರಿ ಮಾಡಿರೋ ಪರ್ಮನೆಂಟ್? ಪರ್ಮನೆಂಟ್ ಮಾಡಿದ್ದೆ ನಾವು, ಪರ್ಮನೆಂಟ್ ಇದೆ. ಮೊದಲೇ ಟೆಂಪ್ರವರಿ ಇತ್ತು, ಈಗ ಪರ್ಮನೆಂಟ್ ಮಾಡ್ಕೊಂಡಿದ್ದೇವೆ. ಅವ್ರು ಎಷ್ಟು ಕೊಟ್ಟರು ನಿಮಗೆ, ಎಷ್ಟು ಬಂತು ಖರ್ಚು? ಅಂದ್ರೆ ನಾವು 2 ಲಕ್ಷ ಲೋನ್ ಮಾಡಿದ್ರೆ ಅವರಿಂದ 1 ಲಕ್ಷ ಅಂದ್ರೆ ಲೋನ್ ಇದ್ದ ಪಾಯ್ದ ಎಲ್ಲ ಕೊಡ್ಲೇಬೇಕಾಗುತ್ತೆ. ಸಬ್ಸಿಡಿ ಸಹಾಯಧನ ಸಿಗ್ಬೇಕಂತಂದ್ರೆ ನಾವು ಈ ತರ ಲೋನ್ ಸಹಾಯಧನ ಪಡಿಬೇಕಾದ್ರೆ ಸಾಲ ಇದ್ದಿರ್ಬೇಕಾಗುತ್ತೆ. ಅಂದ್ರೆ ಬ್ಯಾಂಕ್ ನಿಂದ ತಗೊಂಡಿದ್ದೆಲ್ಲ ಆಗ್ಬೇಕಾಗುತ್ತೆ. 1 ಲಕ್ಷ ಮಾಡಿದ್ರೆ ಒಂದು 50% ಸಹಾಯಧನದಲ್ಲೇ ಕೊಡ್ತಾರೆ ಅವ್ರು ನಮಗೆ. ಅಂದ್ರೆ 2 ಲಕ್ಷ ಲೋನ್ ಮಾಡಿದ್ರೆ 50% ಅಂದ್ರೆ 1 ಲಕ್ಷ ಅವರು ಸಹಾಯ 100 ಮೊಟ್ಟೆ ಸಾಕ್ಲಿಕ್ಕೆ ಒಂದು ಪರ್ಮನೆಂಟ್ ಮನೆ ಮಾಡ್ಬೋದು. ಅಂದ್ರೆ 2 ಲಕ್ಷ ಇದ್ರಲ್ಲಿ ಅಂದ್ರೆ ಎಸ್ಟಿಮೇಟ್ ಪ್ರಕಾರನೇ ಮಾಡ್ಬೋದು. ಅಂದ್ರೆ ಅಂದ್ರೆ ಅವ್ರ ತರ ಇದ್ರೆ ಆತರ ಬಾಗಿಲು ಬಾಗಿಲು ಮೇಲೆ ಇದ ವೆಂಟಿಲೇಟರ್ ಎಲ್ಲ ಇರ್ಲೇಬೇಕಾಗ್ತದೆ. ಅದಕ್ಕೆ ಕಿಟಕಿ ಹಿಂಗೆಲ್ಲ ಇರ್ಬೋದು. ಗಾಳಿ ವ್ಯವಸ್ಥೆ ಜಾಸ್ತಿ ಸಿಮೆಂಟ್ ಇಂದ ಮಾಡ್ಕೊಂಡು ತೊಳಿಬೇಕಾಗ್ತದೆ. ಅಂದ್ರೆ ಕ್ಲೀನ್ ಮಾಡ್ಬೇಕಾಗ್ತದೆ. ಅಂದ್ರೆ ಬೆಳೆ ಮುಗಿದ ತಕ್ಷಣ ಎಲ್ಲ ಹಿಕ್ಕಿ ಅಂದ್ರೆ ಯಾವ ತಳಿ ಹಿಪ್ಪುನಲ್ಲಿ V1. ಅವಾಗ ಹಿಂದೆ ಮೊದಲೇ ಎಂಪೈ ಅಂತ ಹೇಳಿತ್ತು, ಅದಕ್ಕೂ ಹಿಂದೆ ಲೋಕಲ್ ಅಂತ ಹೇಳಿತ್ತು. ಲೋಕಲ್ ಅಂದ್ರೆ ಉತ್ತುತಿ ಹಣ್ಣ ಅಂತ ಗೊತ್ತಾಯ್ತು ಸರ್. ಅದು ಆ ಗಿಡ ಟೈಪ್ ಇತ್ತು ಮೊದ್ಲೆ. ಅದಂತ ಸ್ವಲ್ಪ ಸುಧಾರಣೆಯಾಗಿ ಜೋಡ್ ಸಾಲ ಹಾಕ್ತಿರು, ಒಂಟಿ ಸಾಲ ಹಾಕ್ತಿರು, ಅಂತರ ಎಲ್ಲ ಹೇಗೆ? ನಮ್ಗೆ ಯಾವ ತರ ಬೇಕು, ಜೋಡ್ ಸಾಲ ಆದ್ರೆ ಜೋಡ್ ಸಾಲ ಮಾಡ್ಕೊಡ್ತೇನೆ. ಅಂದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಕೆಲವು ವರ್ಷಗಳಿಗೆಲ್ಲ ಹಂಗೆ ಈಗೆಲ್ಲ ಮರ ಗಿಡ, ಯಾಕಂದ್ರೆ 10 ಪುಟಿ ಒಂದೊಂದೆಲ್ಲ ಮಾಡ್ತಾರೆ. ಅನೇಕ ಕಡೆಗೆಲ್ಲ ನೋಡಿದ್ದೇನೆ, ಕೋಲಾರ ಆ ಕಡೆಗೆಲ್ಲ 10 ಪುಟಿ ಒಂದಿದೆ, ಕೆಲವೊಂದು ಕಡೆಗೆ 6 ಪುಟಿಗೆ ಹಾಕಿದೆ. ಅಂದ್ರೆ ಗಾಳಿ ಎಲ್ಲ ಜಾಸ್ತಿ ಆಡೋದ್ರಿಂದ ಎಲೆಗಳು ಬೇಗ ಹಣ್ಣಾಗುದಿಲ್ಲ. ಅಂದ್ರೆ ಇಲ್ಲಂದ್ರೆ ವಾತಾವರಣ ಸ್ವಲ್ಪ ಇಲ್ಲ, ನೀರಿನ ಜಾಸ್ತಿ ಬೇಕು. ಅಲ್ಲಿ ತಂಪು ವಾತಾವರಣ 6 ಪುಟ ಹೆಂಗೆ ಜೋಡಿ ಲೈನ್ ಮಾಡ್ಕೊಳ್ಬೇಕು, 3x3 6 ಈ ತರ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಇಲ್ಲಿ ಅಷ್ಟು ಹತ್ತತ್ರ ಅಂತ ಕೋಲಾರದಂಗೆ ನಮ್ಗೆ ಇಲ್ಲಿ ಯಾಕಾಗಲ್ಲ? ಇಲ್ಲಿ ಅಂತಂದ್ರೆ ನೀರಿನ ವ್ಯವಸ್ಥೆ ಜಾಸ್ತಿ ಬೇಕಾಗುತ್ತೆ, ಅಂದ್ರೆ ಅಲ್ಲಿ ನೀರು ಜಾಸ್ತಿ ಇರುತ್ತೆ, ಅಲ್ಲಿ ಅಂದ್ರೆ ಸ್ವಲ್ಪ ವಾತಾವರಣ ತಂಪು ಅಲ್ಲಿ, ಹಾಗಾಗಿ ಅಲ್ಲಿ ಹತ್ತು ಬೆಳೆ ಮಾಡಬಹುದು ಅಲ್ಲಿ. ಅಲ್ಲಿ ಅದಕ್ಕೆ ನಮ್ದು ಇಲ್ಲಿ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಸಿಕ್ಕಾಪಟ್ಟೆ ವಾತಾವರಣ ಹೀಟ್ ಆಗ್ತದೆ, ಬೆಳೆ ಬರ್ತದೆ ಈಗ, ಆದ್ರೂ ಇಲ್ಲಿ ಸಿಕ್ಕಾಪಟ್ಟೆ ವಾತಾವರಣ ಅದರಿಂದ ಸ್ವಲ್ಪ ಎಂಟು ಬೆಳೆ ಆಯ್ತು. ಎರಡು ಬ್ಯಾಚ್ ಅಂದ್ರೆ ನಾವು ಒಟ್ಟಿಗೆ ಕೂಡಿಸಿ ಜಾಯಿಂಟ್ ಮಾಡ್ತೇವೆ, ಅಂದ್ರೆ ಅಂದ್ರೆ ಸ್ವಲ್ಪ ದೂರ ಆದ್ರಿಂದ ಒಟ್ಟಿಗೆ ಮಾಡ್ಬೇಕು ಎಲ್ಲರೂ ಒಂದು ಬೆಳೆಗಾರ ಸೇರಿ, ಅಂದ್ರೆ ಒಂದು ಗಾಡಿ ವೆಹಿಕಲ್ ಮಾಡ್ಕೊಂಡು ಹೋಗ್ಬಿಡುದು. ಮಾರ್ಕೆಟಿಂಗ್ ಟೂ ಅಂದ್ರೆ ಹೈಬ್ರಿಡ್, ಡಬಲ್ ಹೈಬ್ರಿಡ್ ಅಂತಾರೆ ಇದಕ್ಕೆ. ಇದು ಅಂದ್ರೆ ಬರೀ ನೂಲು ತಯಾರು ಮಾಡ್ಲಿಕ್ಕೆ ಮಾತ್ರ ಹೋಗ್ತದೆ, ಅದಾದ್ರೆ ಅಂದ್ರೆ ಇಲ್ಲಿ ಬೆಳೆ ಬರ್ತದೆ ಆಕ್ಚುಲಿ ಆಗಿ. ಅದಾದ್ರೆ ನಾವೇ ಮೊಟ್ಟೆ ತಂದು ಚಾಕೆ ಮಾಡ್ಕೊಳ್ಬೇಕು, ಚಾಕೆ ಅಂತಂದು ಕೂಡಲೇ ಅಷ್ಟು ಸೂಕ್ಷ್ಮ ಇರ್ಬೇಕಾಗ್ತದೆ. ಹಾಗಾಗಿ ಬೆಳೆ ಬಂದ್ರೆ ಬರ್ಬೋದು, ಅಂದ್ರೆ ಕೆಲವಷ್ಟು ಇದೆ ನಾವೆಲ್ಲರೂ ವಾತಾವರಣಕ್ಕೆ ವೇರೆ ಹೋಯ್ತು ಅದು ಇದು ಅಂತೇಳಿ ಯಾವುದು ಇದು ಬರಲಿಲ್ಲ. ಯಾವ್ದು ಯಾರ್ದು ನಂದು ಸ್ವಲ್ಪ ತಗೊಂಡೋಗಿದಾರೆ ಅದ್ರವರು ಮಾರ್ಕೆಟ್ ಬೀಜ ಮಾಡಿದ್ರೆ, ಅದ್ರ ರೇಟ್ ಒಂದು 250 ರೂಪಾಯಿ ರೇಟ್ ಹೋಗಿದೆ ಅಷ್ಟೇ, ರೇಟೇ ಇಲ್ಲ. ಎಷ್ಟು 250 ಅಂದ್ರೆ ತೀರ ಕಡಿಮೆ ಈಗ 700-800 ಇದೆ ಅಂತೆ. ನುಗ್ಗಲ್ ತೆಗಲಿಕ್ಕೆ ಹೋದು 600 ರೂಪಾಯಿ 500 ಎಲ್ಲ ಹೋಗ್ತದೆ ಅಂತೆ. ಅದರಿಂದ ಒಂದು ಬೆಳೆ ಎಷ್ಟು ಬರ್ತದೆ ನಿಮಗೆ? 30 ಬಟ್ಟೆ ಅಂದ್ರೆ 130 ಕೆಜಿಗಿಂತ 140 ಕೆಜಿನೂ ಬೆಳಿಬಹುದು. ಕಳ್ಸಾರಿ 60 ಮೊಟ್ಟೆಗೆ 70 ಕೆಜಿ ಬೆಳೆದಿದ್ದೇನೆ. 60 ಮೊಟ್ಟೆ ಸ್ವಲ್ಪ ಅಂದ್ರೆ ಫಸ್ಟ್ ಟೈಮ್ ಅಷ್ಟೇ ಬೆಳೆದೇನೆ ಹೊರತು 100ಕ್ಕಿಂತ ಯಾವ್ದು ಕಡಿಮೆ ಆಗಿಲ್ಲ. ಇಳುವರಿ ಚಲೋ ಬರ್ತದೆ, ಡಬಲ್ ಹೈಬ್ರಿಡ್ ಬೆಳೆದ್ರೆ ಇಳುವರಿಗೇನು ತೊಂದರೆ ಇಲ್ಲ. ಒಂದ್ಸಲ ನಾಟಿ ಮಾಡೋದಂತಂದ್ರೆ ಒಂದು 20 ವರ್ಷ ತೊಂದರೆ ಇಲ್ಲ, ಅಂದ್ರೆ ಈಗ ವರ್ಷ ವರ್ಷ ನಾಟಿ ಮಾಡೋದು ಅದಕ್ಕೆ ನಾಟಿ ಕೂಲಿ ವೆಚ್ಚ ಅದೆಲ್ಲ ಇಲ್ಲ. ಈಗ ಒಮ್ಮೆ ನಾಟಿ ಮಾಡೋದಂತಂದ್ರೆ ಅದಕ್ಕೆ ಪರ್ಮಿಟ್ ನೀರಾವರಿ ವ್ಯವಸ್ಥೆ ಮಾಡಬೇಕಂದ್ರೆ ನಾಟಿ ಮಾಡೋದು ಮತ್ತೆ ಅದಕ್ಕೆ ನೀರಾವರಿ ವ್ಯವಸ್ಥೆ ಮಾಡೋದು ಅಂತ ಖರ್ಚು ವೆಚ್ಚ ಇರುವುದಿಲ್ಲ. ಈಗ ಒಂದು ಒಮ್ಮೆ ಬಳಿ ಮಾಡ್ಬೇಕಂದ್ರೆ ಗೊಬ್ಬರ ಹಾಕೊಂಡ್ರಾಯ್ತು ಅಷ್ಟೇ, ಮೇಲೆ ಗೊಬ್ಬರ. ಒಂದು ಬೆಳೆಗಾದ್ರೆ ಕೊಟ್ಟಿಗೆ ಗೊಬ್ಬರ ಕೊಡೋದು, ಇನ್ನು ಬೆಳೆಗಾದ್ರೆ ಸರ್ಕಾರಿ ಗೊಬ್ಬರನೇ ಕೊಟ್ಟರಾಯ್ತು. ಅಲ್ಲಿ ಮಧ್ಯೆ ಹಸಿರಲ್ಲೇ ಬೆಳೆಗಳನ್ನು ಬೆಳೆದು ಅವೆಲ್ಲ ಬೆಳಿಲಿಕ್ಕೆ ಮತ್ತೆ ಕಳೆನೂ ಜಾಸ್ತಿ ಇದೆ, ಕೆಲಸ ಇದೆ. ಇಲ್ಲಾಂದ್ರೆ ಬೇಕೆ ತರಕು ಇರುಗು ಬೆಳೆ ಬೇರೆ ಸಿಗ್ತದೆ ಈ ಕಡೆಯದೆಲ್ಲ. ನಾವು ಇಲ್ಲಿ ರೇಷ್ಮೆ ಲಾಭದಾಯಕ ಅನಿಸ್ತಾ ಇದೆಯಾ ನಿಮ್ಗೆ? ರೈತರದಲ್ಲ ಅಂದ್ರೆ ಎಲ್ಲ ಬೆಳೆನೂ ಬೆಳಿಬೇಕಂತ ಅಂದ್ರೆ ಅದು ಎಲ್ಲಾ ಬೆಳೆಗೂ ಅನ್ವಯಿಸುತ್ತೆ. ಆದ್ರೆ ಅಡಿಕೆಯನ್ನ ಹೆಚ್ಚು ಇಷ್ಟಪಟ್ಟು ಬೆಳೆಯುವಂತ ಸ್ವಲ್ಪ ನಾವು ಇಂಪ್ರೂವ್ ಆಗಿದ್ರಿಂದ ಅದೇ ಬಿಡ್ಲಿಲ್ಲ ನಾವು ಇನ್ನೂವರೆಗೂ. ಯಾಕಂತಂದ್ರೆ ಅದರಲ್ಲೇ ಬಂದ ನಾವು ಹಿಂದೆ ನಮಗೆ ತೋಟದ ಬೆಳೆ ಯಾವ್ದು ಇಲ್ಲ ಆಯ್ತಾ. ಈಗಲೇ ಕೆಲಸಕ್ಕೇನು ತೊಂದರೆ ಆಗುದಿಲ್ಲ, ಇರೋದೇ ಒಂದು 20 ದಿನ ಕೆಲಸ. ಅದರಲ್ಲಿ ಏನೋ ಇರ್ತದೆ ನಮ್ದು ಒಂದು ಅದು ಒಂದು ಹಿಂದಿನಿಂದ ಇದ್ದದ್ದು ನಾವು ಅದರಲ್ಲಿ ಸ್ವಲ್ಪ ಮುಂದೆ ಬಂದೆ ಅಂತ ಹೇಳ್ಕೊಂಡೆ ಇಟ್ಕೊಂಡಿದ್ದೆ ನಾವು ಇಲ್ಲಿ ತನಕ ಇಟ್ಕೊಂಡಿದ್ದೆ. 35 ವರ್ಷ ಮೇಲ್ಪಟ್ಟಾಯ್ತು ಈಗ 100 ಮಟ್ಟ ಒಬ್ಬನೇ ಮೀಸಬಹುದು. ಮೊದಲಾದ್ರೆ ಹಂಗಲ್ಲ, 4-5 ಜನ ಬೇಕೇ ಆಗ್ತಿತ್ತು. ಅಂದ್ರೆ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಬಂದು ಅಂದ್ರೆ ಎಲೆ ಅಂದ್ರೆ 1.5-2 ತಾಸು ಒಂದು ಟೈಮ್ ಕನಿಷ್ಠ ಅಂದ್ರೆ 3 ಸಲ ಇದೆ. 3-6 ತಾಸು ಇದ್ರೆ ಸಾಕಾಗ್ತದೆ, ಜಾಸ್ತಿ ಬೇಕಾಗ್ತದೆ. ಈಗ ಹಂಗಲ್ಲ, ಟೈಮ್ ಉಳಿತದೆ, 100 ಮೊಟ್ಟೆ ಒಬ್ಬನೇ ಸಾಕ್ಬಹುದು ಈಗ ಆರಾಮಾಗಿ. ಯಾವಾಗ ಹೆಚ್ಚು ಕಾಳಜಿ ವಹಿಸಬೇಕಾಗತ್ತೆ? ಮೊದಲೇ ಹಂತದಲ್ಲಿ ಎರಡನೇದ್ದು ಮೂರನೇದ್ದು ಮೊದಲೇ ಅಂದ್ರೆ ಚಾಕಿಯಲ್ಲೇ ಬಹಳ ಕಾಳಜಿ ಬೇಕಾಗುತ್ತೆ. ಅಂದ್ರೆ ಮಾಡ್ಕೋತೇವೆ, ಹಾಗೆ ಸ್ವಲ್ಪ ಕೋಲ್ಡ್ ಆಯ್ತು ಅಂದ್ರೆ ಹೀಟ್ ಮಾಡ್ಕೊಳ್ಬೇಕು, ಅದೇ ತಲೆ ಇರ್ತದೆ. ಈಗ ಅಂದ್ರೆ ಇದ್ರ ಸುಣ್ಣ ಹಾಕುದು, ಸುಣ್ಣ ಡೈಲಿ ಕೊಡ್ಲೇಬೇಕಾಗ್ತದೆ. ಅಂದ್ರೆ ಮೊದಲಾದ್ರೆ ಡೈಲಿ ಡೈಲಿ ಕ್ಲೀನ್ ಮಾಡ್ತಿದ್ರು. ಅಂದ್ರೆ ಅಂತಂದ್ರೆ ಒಮ್ಮೆ ಹಾಕದಂದ್ರೆ ಇನ್ನು ಗೂಡು ಕಟ್ಟೆಲ್ಲರಿಗೆ ಒಂದು ಕ್ಲೀನ್ ಮಾಡೋಂಗಿಲ್ಲ. ಅದರ ಮೇಲೆ ಸುಣ್ಣ ಡೈಲಿ ಕೊಡ್ತಾನೆ, ಡೈಲಿ ಒಂಟಾಗ್ತದೆ 100 ಮೊಟ್ಟೆ. ಹಾಗಾಗಿ ಚಾಕಿ ತಂದ್ಕೊಂಡು ಬಂದ್ಬಿಟ್ರೆ ಏನು ಕೆಲಸನೇ ಇರೋದು, ಒಬ್ಬನೇ ಸಾಕಾಗ್ತದೆ 100 ಮೊಟ್ಟೆ ಮೀಸಲಿಗೆ ಒಬ್ಬನೇ. ಆಳ ನಂತರ ಮತ್ತೆ ಮಳೆ ತರ್ಬೋದು. ಈಗ ಚಾಕಿ ಅಂತ ಮುಗಿದ ಮೇಲೆ ನಿಮ್ಗೆ ಕೊಡ್ತಾ ಇದ್ದಾರೆ? ಹೌದು, ಚಾಕಿ ಅಂತ ಮುಗಿದ ನಂತರನೇ ತಗೋ. ಚಾಕಿ ಅಂತ ಮುಗಿತಂತಂದ್ರೆ ಅಂದ್ರೆ ನಾಳೆ ನಾ ಚಾಕಿ ಅಂತ ಮುಗಿದ ಚಾಕಿ ಅಂತ ನಂತರ ಎಲೆ ಕೊಡ್ಬೇಕಂತಂದ್ರೆ ನಾವು ತಗೊಂಡು ಬರೋದು ಅಲ್ಲದೆ ಅದು ಪೊರೆ ಕಳಿಸ್ತದೆ. ಆವಾಗ ಸ್ವಲ್ಪ ಹಂಗೆ ಹಂದಾಡ್ಸ್ಲಿಕ್ಕೆಲ್ಲ ಇಲ್ಲ. ಅದಂದ್ರೆ ಓಪನ್ ಎದ್ ನಂತರ ಕಸ ಕಡ್ಡಿ ಹಂಗೆ ಬರುತ್ತೆ. ಏನ್ ಮಾಡ್ತೀರಿ ಅದನ್ನ? ಕೆಲವಷ್ಟು ಜನ ಗೊಬ್ಬರ ಗುಂಡಿಗೆ ಹೋಗ್ತಾರೆ. ಗೊಬ್ಬರ ಅಂತಕೃಷ್ಟವಾದ ಗೊಬ್ಬರನೇ ಅದು, ಅದರ ಹಿಕ್ಕಿ. ಅದನ್ನ ತೋಟದ ಬೆಳೆಗೆ ಉಪಯೋಗಿಸ್ತೇವೆ ನಾವು ಎಲ್ಲ ದಿನ. ಅಂದ್ರೆ ಬೆಳೆ ಮೂರು ತಕ್ಷಣ ಒಣಗಿರ್ತಾವ ಪೂರ್ತಿ? ಅವು ಒಣಗಿರ್ತದೆ. ಅಂದ್ರೆ ಈ ನೀರು ಬೀಳ್ತಾ ಇದ್ದಾವಾಗ ಅದು ಒಂದೆರಡು ತಿಂಗಳೊಳಗೆ ಹೋಗ್ಬೋದು. ಅಂದ್ರೆ ಹಾಲಿನ ದನ ಉಳಿದಂತೂ ಬೆಸ್ಟ್, ಯಾಕಂತಂದ್ರೆ ಅದು ಬೆಳೆದ ಸೈಡ್ ಅಂತ ಬ್ರಾಂಚಸ್ ಇರ್ತದೆ ಸಣ್ಣ ಸಣ್ಣದು, ಅದಂತಂದ್ರೆ ಜಾಸ್ತಿ ಉಳಿದೇ ಉಳಿತದೆ. ಅಂದ್ರೆ ನಾವು ನೇರವಾದ ಮಧ್ಯ ಬಲಿತಲ್ಲಿ ಅದು ಸ್ವಲ್ಪ ಎಲೆ ತೆಳ್ಳಗಿರ್ತದೆ ಅಷ್ಟು ಕಡೆಗೆ. ಹಾಗೆ ಕುರಿ ಅದನ್ನೇ ಕಟ್ ಮಾಡೋದ್ ಪೀಸ್ ಜಾಸ್ತಿ ವೇಸ್ಟ್ ಅನ್ನೆಲ್ಲ ಅದಕ್ಕೆ ಹಾಕ್ಬಿಡೋದು ಸೈಡ್ ಇದ್ದಲ್ಲ ಸೊಪ್ಪನೆಲ್ಲ ಇಟ್ಟುಕೊಂಡು ಎರೆಗೊಬ್ಬರ ತಯಾರು ಮಾಡುದು ಹಂಗೆಲ್ಲಾನು ಮಾಡ್ತಾರೆ. ಹೌದು, ಎರೆಗೊಬ್ಬರನು ಮಾಡ್ಬೋದು. ಅಂದ್ರೆ ಒಂದ್ ಕಡೆ ರಾಶಿ ಹಾಕಿ ಎರೆಗೊಬ್ಬರನ ತಯಾರಾಗ್ತದೆ. ಗೊಬ್ಬರಕ್ಕೂ ಬೇಡಿಕೆನೂ ಇದೆ. ಹೌದು, ಗೊಬ್ಬರಕ್ಕೆ ಜಾಸ್ತಿ ಬೇಡಿಕೆ ಈಗ. ಅಂತಂದ್ರೆ ಗೊಬ್ಬರನೇ ಸಿಗುದಿಲ್ಲ ಈಗ, ಅದಾಗ್ಬಿಟ್ಟಿದೆ. ಮತ್ತೆ ಬೇರೆ ಯಾವ ಬೆಳೆ ನಿಮ್ಮ? ಬೇರೆ ಅಂದ್ರೆ ತೋಟದ ಬೆಳೆನೆ, ಅಡಿಕೆ ಕಬ್ಬು ಮಾಡ್ತೇವೆ. ಅಂದ್ರೆ ಈಗ ನೋಡ್ರಿ, ನಾನು ಅಂದಾಜು ಮಾಡಿದಾದ್ರೆ 700 ರೂಪಾಯಿ 800 ರೂಪಾಯಿ ಕೆಜಿ ಇದ್ದಾಗ ಬೆಳೆಯಿಂದ 1 ಲಕ್ಷದ ಮೇಲೆ ಬಂದ್ಬಿಡುತ್ತೆ ಅಲ್ವಾ? ಹೌದೌದು. ಹಂಗಾಗಿ 4 ಬೆಳೆ ಅಂದ್ರೆ 4 ಲಕ್ಷ. ಹೌದು, ಲಾಭದಾಯಕನೆ. ಹೇಗಂತಂದ್ರೆ ಈಗ ಮೊದಲಾದ್ರೆ ಕಷ್ಟ ಇದೆ, ಆಳುಗಳ ಖರ್ಚು ವೆಚ್ಚ ಜಾಸ್ತಿ. ಈಗ ಆದ್ರೆ ಒಬ್ಬರೇ ಮಾಡೋದ್ರಿಂದ ನರೇಗಾ ಯೋಜನೆಯೊಳಗೆ ಕೆಲವೊಂದಿಷ್ಟು ಆಳು ಕಾಳುಗಳನ್ನು ಕೂಡ ಬಳಸ್ಕೊಳ್ಳಿಕ್ಕೆ ಇಂಥದಕ್ಕೆಲ್ಲ ಸೌಲಭ್ಯ ಇದೆ. ಹೌದು, ನರೇಗಾ ಯೋಜನೆಯಲ್ಲಿ ರೇಷ್ಮೆ ಕೃಷಿಗೆ ಅಂದ್ರೆ ಪ್ರಥಮವಾಗಿ ನೆಡ್ಲಿಕ್ಕಾದ್ರೆ ನರೇಗಾ ಯೋಜನೆಯಲ್ಲಿ 3 ವರ್ಷದವರೆಗೆ ಅವರ ಯೋಜನೆಯಲ್ಲಿ ಕಾರ್ಯಕ್ರಮ ಇದೆ. ಅಂದ್ರೆ ಗೊಬ್ಬರ ಹಾಕ್ಲಿಕ್ಕೆ, ಗಿಡ ನಾಟಿ ಮಾಡ್ಲಿಕ್ಕೆ, ಮೂರು ವರ್ಷದವರೆಗೂ ಅಂದ್ರೆ ನರ್ಸರಿ ಮಾಡ್ಲಿಕ್ಕೂ ಕೊಡ್ತಾರೆ, ಅಂದ್ರೆ ರೈತರ ಇದಕ್ಕೆ ನರ್ಸರಿ ಮಾಡಿ ಮಾರಾಟ ಮಾಡ್ಲಿಕ್ಕೆ, ಅದಕ್ಕೂ ನರೇಗಾ ಯೋಜನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ. ಒಳ್ಳೇದು ವೆಂಕಟಿ ಹರಿಕಾಂತ್ ಅವರೇ, ಇಷ್ಟೆಲ್ಲ ರೇಷ್ಮೆ ಕುರಿತು ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ಅಂಕೋಲಾ ತಾಲೂಕು ಹಿಲ್ಲೂರಿನ ವೆಂಕಟಿ ಗಣಪು ಹರಿಕಾಂತ್, ಸಂದರ್ಶಕರು ಎಚ್ ಬಿ ರಾಮಡಿಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತಂದವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ. ಅರಣ್ಯ ಅಧಿಕಾರಿಗಳಂತ ಶಶಿಧರ್ ಅವರಿದ್ದಾರೆ, ಇವರು ಸಿದ್ದಾಪುರ ತಾಲೂಕಿನಲ್ಲಿ ಬರ್ತಕ್ಕಂತ ಈ ಜೋಗಕ್ಕೆ ಹೋಗುವಂತ ರಸ್ತೆಯಲ್ಲಿ ಮಾವಿನಗುಂಡಿ ಕತ್ಲೇಕಾಲ್ ಅನ್ನುವಂತ ಪ್ರದೇಶದೊಳಗೆ ಕೆಲಸ ಸಸ್ಯಗಳನ್ನ ಇನ್ನೂ ಇಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಇದಾವು ಅನ್ನುವಂತ ನಿಟ್ಟಿನೊಳಗೆ, ಮತ್ತು ಅರಣ್ಯ ಬೆಳೆಯೋದ್ರಲ್ಲಿ ಅವರು ಏನೇನು ಪಾತ್ರವನ್ನು ವಹಿಸಬಹುದು ಅನ್ನುವಂತ ನಿಟ್ಟಿನೊಳಗೆ ಮಾಹಿತಿಯನ್ನ ಕೊಡ್ತಾರೆ. ಜಾಗತಿಕ ತಾಪಮಾನದಲ್ಲಿ ನಾವು ನ್ಯಾಚುರಲ್ ಎಸಿಯನ್ನ ನೋಡಬೇಕಾದ್ರೆ ಈ ಯಾಕೆಂದ್ರೆ ಒಂದು ಎರಡು ಸಸ್ಯ ಪ್ರಭೇದಗಳು ಅಥವಾ ಪ್ರಾಣಿ ಪ್ರಭೇದಗಳಿಲ್ಲ, ಎಲ್ಲಾ ರೀತಿಯ ಇಡೀ ದೇಶದಲ್ಲಿ ಸಿಗುವುದಾದಂತಹ ಎಲ್ಲಾ ರೀತಿಯ ಪ್ರಾಣಿ ಮತ್ತು ಪಕ್ಷಿ ಪ್ರಭೇದಗಳು ಇಲ್ಲಿ ಕಂಡು ಬರ್ತವೆ. ಹಾಗಾಗಿ ಅದರಲ್ಲಿ ಮುಖ್ಯವಾಗಿ ರಾಮಪತ್ರ ಜಡ್ಡಿ ಅಂತ ಕರಿತೀವಿ, ಅಂದ್ರೆ ಸ್ವ್ಯಾಂಪ್ ಅಂತ ಏನ್ ಹೇಳ್ತೀವಿ, ಗಿಡಗಳು ಇಲ್ಲಿ ಕಂಡು ಬರ್ತದೆ. ಅದೇ ಇಲ್ಲಿ ನೀರಿನಿಂದ ವಾಟರ್ ಲಾಗ್ಡ್ ಏರಿಯಾ ಅಂತ ಏನ್ ಹೇಳ್ತೀವಿ ಅದು ಇಲ್ಲಿದೆ. ಅದರಿಂದ ಈ ಒಂದು ಹ್ಯಾಬಿಟೇಟ್ ಅದಕ್ಕೆ ಹೊಂದಾಣಿಕೆ ಆಗುವ ಕಾರಣ ಇಲ್ಲಿ ಒಂದಂಕಿ ಅಂತ ಏನ ಕರಿತೀವಿ, ಜಿಮ್ನಾಕ್ರಂತರ ಕೆನರಿಕಾ ಅಂತ ಏನ್ ಸೈಂಟಿಫಿಕ್ ನೇಮ್ ಇದೆ, ಆ ಒಂದು ಗಿಡ ಇಲ್ಲಿ ಕಂಡು ಬರ್ತದೆ. ಮತ್ತೆ ಇದು ಅಲ್ಲದೆ ಬೇರೆ ಬೇರೆ ಪ್ರಭೇದಗಳು ಕೂಡ ಮುಖ್ಯವಾಗಿ ಇಲ್ಲಿ ಕಂಡು ಬರುವಂತದ್ದು ರೂಟ್ ಮಾಡಿಫಿಕೇಶನ್ ಆಗಿರೋಂತ ಎರಡು ಸ್ಪೀಸೀಸ್ ಇದೆ. ಅದ್ರಲ್ಲಿ ಮೇನ್ ಇಲ್ಲಿ ಎಲ್ಲರಿಗೂ ಗೊತ್ತಾಗುವಂತ ವಿಚಾರ ಬಂದಾಗ ಏನೋ ವಿಶೇಷ, ಬೇರೆ ಬೇರೆ ಮರಗಳನ್ನ ನೋಡಿದ್ರೆ ಈ ಮರದಲ್ಲಿ ಏನೋ ವಿಶೇಷ ಆಕಾರದಲ್ಲಿ ಇದೆ, ಅದಕ್ಕೆ ಒಂದಂಕಿ ಅಂತ ಕರೀತಾರೆ, ಜಿಮ್ನಾಕ್ರಂತರ ಕನರಿಕಾ. ಹಾಗೆ ಮಿರಿಸ್ಟಿಕಾ ಫಟುವಾ ಅಂತ ಇದೆ, ಅದು ಮರದ ಬುಡದಿಂದ ಬೇರ್ಗಳು ಈ ಆರಿಜೆಂಟಲ್ ಆಗಿ ಹೋಗಿದೆ, ಸೊ ಅದು ಮಿರಿಸ್ಟಿಕಾ ಫಟುವಾ ಅಂತ ಕರಿತೀವಿ. ಹಾಗೆ ಸುಮಾರು ಸ್ವಾಂಪ್ ಸ್ಪೀಸೀಸ್ಗಳು ಇಲ್ಲಿದೆ. ಸೊ ಅದರಲ್ಲಿ ಇಲ್ಲಿ ಕಂಡು ಬರುವಂತವು ಅಂದ್ರೆ ಲೋಕಲ್ ಆಗಿ ಎಣಗೆರೆ, ಕುಂಕುಮ ಮರ, ಮಾವು, ಸಣ್ಣೆಲೆ ಗುಂಡು, ಒಳಗೆರೆ, ಗರ್ಜನ್ನು, ಉಪ್ಪಾಗೆ, ಅಕ್ಕರಕ್ಲು, ಬನಾಟೆ, ಬಿಳಿ ನ್ಯಾವಳ, ಕರಿವಾಳ, ದೊಡ್ಡ ಹೊಳಗೇರಿ, ಹೈಗ, ಮತ್ತೆ ಎಡಪತ್ರೆ, ನೀರ್ಬೆಟ್ಟ, ನೀರತ್ತಿ ಮರ, ನಾಗಬೆತ್ತ, ಹಂದಿಬೆತ್ತ, ಹಾಲ್ಬೆತ್ತ, ಕಾಡ್ಬೇವು, ಚಿಗರಿ, ಹೊನ್ನೆರಳು, ದಡಸ್ಲು, ಜಂಗಲ್ ಅಶೋಕ ಅಂದ್ರೆ ಕಾಡ ಅಶೋಕ, ಕೆಂಪನೆ, ಇವೆಲ್ಲವೂ ಕೂಡ ಶ್ಯಾಂಪ್ ಜಾತಿಗೆ ಸೇರಿದಂತವ. ಶ್ಯಾಂಪ್ ಜಾತಿಗೆ ಸೇರಿದವು ಕೆಲವೊಂದಿಷ್ಟು ಇದೆ, ಇನ್ನು ಉಳಿದದೆಲ್ಲ ಅದರ ಅಸಿಸ್ಟೆಂಟ್ ಅಂದ್ರೆ ಅದ್ರ ಜೊತೆಗೆ ಇರುವಂತ ಗಿಡಗಳಾಗ್ತವೆ, ಅದಕ್ಕೆ ಸಪೋರ್ಟಿವ್ ಆಗಿ ಇರುವಂತ ಗಿಡಗಳಿದೆ. ಈಗ ಉದಾಹರಣೆಗೆ ನಾವು ಕೆಂಪು ನೀರ್ಲು, ಅದು ಅಳಿವಿನಿಂಚಿನಲ್ಲಿ ಇರೋದಾಗಿ ಅದಾಗೆ ಏನೋ ವೈಲ್ಡಿಂಗ್ಸ್ ಆಗ್ತಾ ಇದೆ, ಹುಟ್ಟತಾ ಇದೆ. ನಾವು ಅದನ್ನ ಬೇರೆ ಕಡೆ ಬೆಳೆಸಲಿಕ್ಕೆ ಕಷ್ಟ ಪಡಬೇಕು ಆಕ್ಚುಲಿ. ಸೊ ನಾವು ಕೆಲವೊಂದು ಇಲ್ಲಿ ಮರದ ದೊಡ್ಡ ದೊಡ್ಡ ಮರಗಳಿಂದ ಬಿದ್ದಾಗ ಅಡಿಲೆಲೆ ವೈಲ್ಡ್ ಹಾಗೆ ಬೆಳೆಸಿ ಸುಮಾರು ಇಲ್ಲಿ ಈ ಭಾಗದಲ್ಲಿ ಒಂದಂಕಿ ಪ್ಲಾಟ್ ಗಳನ್ನ ಮಾಡಿದ್ದೇವೆ. ಒಂದು 3 ವರ್ಷ ಹಿಂದೆನೋ ಸಹಿತ ಒಂದು ಪ್ಲಾಂಟೇಶನ್ ಮಾಡಿದ್ವಿ, ಹೋದರ್ಶನೂ ಮಾಡಿದ್ವಿ. ಹೀಗೆ 3 ಪ್ಲಾಟ್ ಗಳನ್ನ ಮಾಡಿದ್ದೇವೆ, ಅದನ್ನ ರಕ್ಷಣೆ ಮಾಡಬೇಕು ಅಂತಹ ಗಿಡಗಳನ್ನ ಅಂತೇಳಿ. ಅಂದ್ರೆ ಅದರ ವಿಶೇಷತೆ ಏನಂದ್ರೆ ಈ ಮಳೆಗಾಲ ದಿನ ನೀರು ಇರಬೇಕು ಆ ಜಾಗದಲ್ಲಿ, ವಾಟರ್ ಲಾಗಿಂಗ್ ಇರಬೇಕು, ಆ ವ್ಯವಸ್ಥೆಯನ್ನ ಮಾಡ್ತದೆ ನ್ಯಾಚುರಲ್ ಆಗಿ. ಸೊ ಹಾಗಾಗಿ ಇದು ಬಹಳ ವಿಶೇಷ. ಪ್ರಾಣಿಗಳ ವಿಶೇಷನು ಇರಬೇಕಿಲ್ಲ. ಹಾ, ಪ್ರಾಣಿಗಳ ವಿಶೇಷ ಬಾಲ ಏನಿದೆ ಸಿಂಹದ ರೀತಿಯಲ್ಲಿ ಬಾಲ, ಅದು ಮಂಗ, ಅದು ಅದು ವಿಶೇಷ, ಅದು ನಮ್ಮ ರಾಜ್ಯ ಪ್ರಾಣಿನೂ ಹೌದು, ತಮಗೆಲ್ಲರಿಗೂ ಗೊತ್ತಿದೆ. ಆತರ ಈ ಒಂದು ಸ್ಪೀಸೀಸ್ ಎಲ್ಲ ಕಡೆ ಕಂಡು ಬರಲ್ಲ, ಇಲ್ಲಿ ಮೈಸೂರು ಈ ಭಾಗದ ಸುತ್ತಮುತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಭಾಗದಲ್ಲಿ ಕಂಡು ಬರುತ್ತದೆ ಬಿಟ್ರೆ ಮತ್ತೆಲ್ಲೂ ಸಿಗೋದಿಲ್ಲ. ಮತ್ತು ಅದು ಸಹಿತ ಅಳಿವಿನಂಚಿನಲ್ಲಿದೆ. ಸೊ ಅದರ ರಕ್ಷಣೆನೂ ಆಗ್ಬೇಕು ಅಂತೇಳಿ ಈಗ ಆಲ್ರೆಡಿ ಈ ಭಾಗನೆಲ್ಲ ವೈಲ್ಡ್ ಲೈಫ್ ಏರಿಯಾ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದು ಮುಂದಿನ ದಿನಗಳಲ್ಲಿ ಅವು ಬೇಟೆ ಆಡ್ಲಿಕ್ಕೆ ಆಗಲ್ಲ. ಕಾರಣ ಏನಂದ್ರೆ ಅವು ಮರದಿಂದ ಸುಮಾರು 30 ಮೀಟರ್ ಹೈಟಲ್ಲೇ ಇರ್ತದೆ, ಅವು ಕೆಳಗ್ ಬರೋದಿಲ್ಲ, ಬಂದ್ರೂ ನೈಟ್ ಟೈಮ್ ಯಾವಾಗ್ಲೂ ಬರ್ಬೋದು, ಬಿಟ್ರೆ ನೀರ್ ಕುಡಿಲಿಕ್ಕೆ ಬರಬೇಕು ಬಿಟ್ರೆ ಆದಷ್ಟು ಬರೋದಿಲ್ಲ. ಮತ್ತೆ ಅದು ಹೆಚ್ಚಾಗಿ ಹಣ್ಣುಗಳನ್ನ, ಬಹಳ ಹಣ್ಣುಗಳನ್ನ ತಿಂತದೆ, ಎಲ್ಲಾ ಸೀಸನ್ ಅಲ್ಲಿ ಸಿಗುವಂತ ಎಲ್ಲಾ ಹಣ್ಣುಗಳನ್ನ ತಿಂತದೆ ಇಲ್ಲಿ ಕಾಡಣ್ಣುಗಳು. ಹಾಗಾಗಿ ಸೊ ಅದನ್ನ ಅಂಟಿಂಗ್ ಈ ತರದ್ದೆಲ್ಲ ಇಲ್ಲ. ಮತ್ತೆ ಇಲ್ಲಿ ಉಳಿದಿದ್ದೆಲ್ಲ ಚಿರತೆ, ಕಾಡ್ಕೋಣ, ಹಂದಿ, ಕಡಬೆ, ಕುರಿ, ಕಾನ್ ಕುರಿ, ಮುಳ್ಳಕ್ಕಿ ಇತ್ಯಾದಿ ಎಲ್ಲಾ ಪ್ರಾಣಿಗಳು ಇದಾವೆ ಇಲ್ಲಿ. ಅದರಲ್ಲೂ ಕಪ್ಪೆ ಅಂತೂ ವಿಶೇಷವಾಗಿದೆ. ಹೇಗೆ ಡ್ಯಾನ್ಸ್ ಮಾಡ್ತಾರ ಆತರ ಡ್ಯಾನ್ಸ್ ಮಾಡುವಂತ ಫ್ರಾಗ್, ಅದಕ್ಕೆ ಅದಕ್ಕೆ ಹೆಸರನ್ನೇ ಡ್ಯಾನ್ಸಿಂಗ್ ಫ್ರಾಗ್ ಅಂತ ಇಟ್ಟಿದ್ದಾರೆ. ಭಯಂಕರ ಅಂದ್ರೆ ಹೆಚ್ಚು ವಿಷವನ್ನು ಹೊಂದಿರುವಂತದ್ದು, ಅದು ಕಡಿದ್ರೆ ಒಂದು ಮೂರ್ನಾಲ್ಕು ನಿಮಿಷದಲ್ಲೇ ತಿರುಗಿ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಅಳಿವಿನ ಅಂಚಿನಲ್ಲಿ ಇರುವಂತವು ಈ ಶಿಂಗಲಿಕ ಬೇರೆ ಬೇರೆ ಏನೋ ಹೇಳಿದ್ರಿ, ಅವು ಅಳಿವಿನ ಅಂಚಿಗೆ ಯಾಕೆ ಬಂದ್ವಿ? ಯಾಕಂದ್ರೆ ಯಾರಿಗೂ ಅವನ್ನ ಭೇಟಿ ಆಡಲ್ಲ, ಏನು ಇಲ್ಲ, ಅದಕ್ಕೆ ಅದರದೇ ಆದ ಹ್ಯಾಬಿಟೇಟ್ ಸಿಗ್ತಾ ಇಲ್ಲ. ಅಂದ್ರೆ ಮೊದ್ಲಿದ್ದರಂತೆ ಈಗ ಫಾರೆಸ್ಟ್ ಥಿಕ್ನೆಸ್ ಕಡಿಮೆ, ಏನೋ ಕಾಯಿ ಸಿಕ್ಕರೆ ಜನ ತಗೊಂಡೋಗಿ ಉಪ್ಪಿನಕಾಯಿ ಹಾಕ್ತಾರೆ, ಅದೇ ಪ್ರಾಣಿಗಳಿಗೆ ತಿನ್ಲಿಕ್ಕೆ ಬಿಡಲ್ಲ. ಹಲಸಿನ ಕಾಯಿ ಸಿಕ್ಕರೆ ತಗೊಂಡೋಗ್ತಾರೆ, ಮನೆಗೆ ಹೋಗಿ ಯೂಸ್ ಮಾಡ್ತಾರೆ ಕಾಡಲ್ಲಿ ಸಿಕ್ಕರು. ಸೊ ಆದ್ರೆ ಪ್ರಾಣಿಗಳಿಗೆ ಅದು ಯಾವ್ದು ಸಿಗ್ತಾ ಇಲ್ಲ. ಅಂದ್ರೆ ಒಟ್ಟಾರೆ ಅದಕ್ಕೆ ಏನೇನ್ ಬೇಕು ಅದು ಎಲ್ಲದನ್ನ ಮನುಷ್ಯ ತಿನ್ಲಿಕ್ಕೆ ಶುರು ಮಾಡಿದಾನೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಪ್ರಾಣಿಗಳಿಗೆ ಆಹಾರ ಕಡಿಮೆ ಆಗ್ತಾ ಇದೆ ಒಂದನೇದು, ಮತ್ತೆ ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಆ ನಿಟ್ಟಿನಲ್ಲೂ ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ. ಮತ್ತೆ ಅವುಗಳನ್ನು ಸಂರಕ್ಷಣೆ ಮಾಡೋದು ಹಂಗೇನ್ರಿ ಮಾಡ್ತಾ ಇದ್ರಿ? ಅವುಗಳನ್ನ ಎಲ್ಲ ಸಿಬ್ಬಂದಿಗಳು ಒಂದೊಂದಿನ ನೈಟ್ ಪೆಟ್ರೋಲಿಂಗ್ ಇರ್ತದೆ, ಮತ್ತೆ ಡೇ ಟೈಮ್ ಅಂತೂ ನಾವು ಇಲ್ಲಿ ಗಸ್ತು ತಿರುಗ್ತಾನೆ ಇರ್ತೇವೆ, ಯಾವುದೇ ಪೋಚಿಂಗ್ ಆಗದಂಗೆ, ಕಳ್ಳ ಬೇಟೆ ಆಗಲಿ ಅಂಟಿಂಗ್ ಆಗಲಿ ಆಗದಂಗೆ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಕಾರ್ಯ ಚಟುವಟಿಕೆ ಕೈಗೊಂಡಿದ್ದೇವೆ. ಮತ್ತೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ರಸ್ತೆ ಇದೆ, ರಸ್ತೆ ಅಗಲೀಕರಣ ಆಗ್ಬಹುದು, ಅಥವಾ ಮೇಲಿನ ಮೇಲೆ ಅಲ್ಲಿಗೆ ತೊಂದರೆ ಕೊಡುವಂತ ಗಿಡಗಳನ್ನು ಸವರುವುದಾಗಿರ್ಬೋದು, ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೂ ಒಂದು ನಿರ್ದೇಶನ ಇರುತ್ತಾ, ಹಿಂಗೆ ಮಾಡ್ಲಿಕ್ಕೆ ಕೊಡೋದೇ ತಪ್ಪಾಗ್ತದೆ, ಆದ್ರೆ ಜನರಿಗೆ ಅವಶ್ಯಕತೆ ಇದೆಯಲ್ಲ, ಹಾಗಾಗಿ ಏನು ಹೇಳಲಿಕ್ಕೆ ಬರೋದಿಲ್ಲ. ಅದೇ ಸರ್ಕಾರದ ಮಟ್ಟದಲ್ಲಿ ಅದ ಇನ್ನೂ ದೊಡ್ಡ ದೊಡ್ಡ ಹಂಪುಗಳನ್ನ ಹಾಕಿ ನಿಧಾನವಾಗಿ ಸ್ಲೋ ಆಗಿ ಮೂವ್ಮೆಂಟ್ ಆಗಂತ ಮಾಡೋ ಹಂಗೆ ಮಾಡಬೇಕು, ಆತರ ಏನಾರ ಮಾಡಬೇಕು. ಮತ್ತೆ ಇದು ವ್ಯಾಲಿಗಳು ಎರಡು ವ್ಯಾಲಿ ಮಧ್ಯದಲ್ಲಿರೋದ್ರಿಂದ ರಸ್ತೆ ಯಾವಾಗಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಪ್ರಾಣಿಗಳು ದಾಟಾಡಬಹುದು, ನೀರ್ ಕುಡಿಲಿಕ್ಕೆ ಮತ್ತಿತ್ಯಾದಿ ಹಣ್ಣು ಏನಾದ್ರು ಬೇಕಾದಂತ ಆಹಾರ ಹುಡ್ಕೊಂಡು ಹೋಗ್ಲಿಕ್ಕೆ. ಹಾಗಾಗಿ ಆದಷ್ಟು ಕಡಿಮೆ ವೇಗದಲ್ಲಿ ಹೋಗೋ ಹಂಗೆ ವ್ಯವಸ್ಥೆ ಮಾಡಿಕೊಟ್ರೆ ಇನ್ನೂ ಒಳ್ಳೇದು ಸರ್ಕಾರದ ಮಟ್ಟದಲ್ಲಿ. ಇಲ್ಲಿ ಸಾರ್ವಜನಿಕರ ಸುತ್ತಮುತ್ತಲ್ಲಿ ಯಾರೇ ಜನ ಈ ಪಬ್ಲಿಕರ್ಸ್ ಅಥವಾ ಈ ಟೂರಿಸ್ಟ್ ಯಾರೇ ಬಂದ್ರು ಅವರು ಈ ಪೇಪರ್ ಪ್ಲಾಸ್ಟಿಕ್ ಇತ್ಯಾದಿಗಳನ್ನ ಹಾಕದಂಗೆ ಅವರು ವ್ಯವಸ್ಥೆ ಅಂದ್ರೆ ಅವ್ರದೊಂದು ರಕ್ಷದು ಟ್ರೀಸ್ ನ ಏನಾದ್ರು ಕಂಡು ಬಂದ್ರೆ ಅವ್ರು ನಮ್ ಗಮನಕ್ಕೆ ತರ್ತಾ ಇದಾರೆ, ನಾವು ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಾ ಇದ್ದೇವೆ, ಕಾನೂನಂತೆ ಕ್ರಮ ಕೈಗೊಳ್ತಾ ಇದ್ದೇವೆ. ಏನನ್ನು ಬಯಸ್ತೀರಿ, ಹೇಗೆ ಸಹಕಾರ ಇರಬೇಕು ಸಾರ್ವಜನಿಕ? ಸಾರ್ವಜನಿಕರು ಏನಂದ್ರೆ ತಮಗೆ ಏನ್ ಬೇಕೋ ಅದನ್ನ ಯಾವ ರೂಪದಲ್ಲಾದ್ರೂ ಪಡ್ಕೊಳ್ಲಿಕ್ಕೆ ಮುಂದೋಗ್ತಾರೆ. ದಯವಿಟ್ಟು ನಾವ್ ಹೇಳೋದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಪ್ರಾಣಿಗಳು ಬದುಕಬೇಕು, ಇಡೀ ಜೀವ ಸಂಕುಲ ಇರಬೇಕು, ಬ್ಯಾಲೆನ್ಸ್ ಆಗಿರ್ಬೇಕು ಅಂದ್ರೆ ಎಲ್ಲರೂ ಅಂದ್ರೆ ಮುಂದಿನ ದಿನಗಳಲ್ಲಿ ನೇಚರ್ ಇಂಬ್ಯಾಲೆನ್ಸ್ ಆಗೋದಂತೂ ಪಕ್ಕ. ಅದೇ ರೀತಿ ಭೂಕಂಪ ಭೂಕುಸಿತ ಕುರಿತು ಸಿದ್ದಾಪುರ ತಾಲೂಕು ಮಾವಿನಗುಂಡಿಯ ಉಪವಲಯ ಅರಣ್ಯ ಅಧಿಕಾರಿಗಳಾದ ಶಶಿಧರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮಡಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಹೆಚ್ಚು ಜೊತೆಗೆ ಒಣಹವೆ, ಖಾರದ ಆಹಾರ, ಕಹಿ ಒಗರು ಪದಾರ್ಥ ವರ್ಜಿಸಿ, ತಂಪು ಪಾನೀಯ ನಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ. ಸಾರ್ವಜನಿಕ ನಾಗರಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಮರಾಠೆ ಹಾಗೂ ಸಂಗಡಗರಿಂದ ಮಾಗದ ಗಣಪದ ಗಣು ರಾಜಬಾರನ ಪೂಜಾರಿ ಗಣಪದ ಗಣು ರಾಜಬಾರನ ಪೂಜಾ ಪಂಚ ಕಮಲ ನಿಮ್ಮ ಗಜ ಕೇ ಲಡವಾ ಚವೋ ಅದನ್ನೆಲ್ಲ ಗಜ ಕೇ